ಈಗ ಹತ್ತಿಗೆ ನಾನು ಚೆನ್ನಾಗಿ ಬೈ ಸರ್, ಆದರೆ ನೀವು ಮಳೆದೇ ಮಳೆ ಕೊಡ್ತಾ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಹತ್ತಿಯನ್ನು ಮತ್ತು ಮೆಣಸಿನಕಾಯನ್ನು ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಬೇಸಾಯವನ್ನು? ಹತ್ತಿ ಮೆಣಸಿನಕಾಯನ್ನು ಸರ್ ಸಜಿಯ ತೊಗರಿ ಮಾಡ್ತಿದ್ದೆ ಮೊದಲು, ಈಗ ಮಾಡೋಕ್ಕೊಂದು 5-7 ವರ್ಷ ಆಯ್ತು ಅಷ್ಟೇ ಇದು ಮಾಡೋದು. ಅದಕ್ಕಿಂತ ಮುಂಚೆ ಯಾವ ಬೆಳೆ ಹಾಕ್ತಿದ್ರಿ? ಜಾಸ್ತಿ ನಮ್ಮದು ತೊಗರಿ ಸಜ್ಜೆ ಸರ್. ಯಾಕೆ ತೊಗರಿ ಸಜ್ಜೆಯನ್ನು ಬಿಟ್ಟರೆ ಮತ್ತೀಗೆ ಇತ್ತೀಚೆಗೆ? ಇದೇ ಅದರಲ್ಲಿ ಡಿಮ್ಯಾಂಡ್ ಇಲ್ಲ ಸರ್, ಅದನ್ನು ರೈತರದ್ದು ಡಿಮ್ಯಾಂಡ್ ಲಾಭ ಇಲ್ಲ ಅದರಲ್ಲಿ, ಆ ಲಾಭಗಳು ಇದೆ ಜಾಸ್ತಿ ಇದೆ ಇದರಲ್ಲಿ, ರೈತರು ಇದೇ ಥರನೇ ಹೊಂಟಿವಿ ಸರ್. ಹೇಗೆ 8 ಎಕರೆ ಭೂಮಿ ಅಂದರೆ ನೀರು ಏನಾದರೂ ಕೆರೆ ಮಾಡಿಕೊಂಡು ಮಾಡಿದ್ರೆ ಅಥವಾ ಹೇಗೆ? ಇಲ್ಲ ಸರ್, ಒಂದು ಕೃಷಿ ಹೊಂಡ ಮಾಡಿದ್ದೀವಿ ಆವಾಗ ಗೌರ್ಮೆಂಟ್ ಹೇಳಿದ್ದಾನೆ. ಈಗೇನಂದರೆ 2 ಬೋರ್ ಇದೆ ನಮ್ಮಲ್ಲಿ, ಬೋರ್ ಇದೆ ಸರ್. ನೀರು ಹೇಗೆ ಚೆನ್ನಾಗಿದೆ ನೀರು? ಒಂದು ಚೆನ್ನಾಗಿದೆ ಸರ್, ಒಂದು ಮಾಮೂಲಿ ಇದೆ. ನೀರು ಮಲ್ಲಟ್ ಭಾಗದಲ್ಲಿ ಉಪ್ಪು ನೀರು ಜಾಸ್ತಿ ಅಂತ ಹೇಳ್ತಾರೆ. ಒಂದು ಭಾಗದಲ್ಲಿ ಇದೆ ಸರ್, ಒಂದು ಭಾಗದಲ್ಲಿ ಚೆನ್ನಾಗಿದೆ ಸರ್. ನೀರು ಸರ್ ಮಸಾರಿ ಏರಿಯಾದಲ್ಲಿ ಚೆನ್ನಾಗಿದೆ ಸರ್. ಮೆಣಸಿನಕಾಯಿ ವರ್ಷ ಹಾಕ್ತಾ ಇರ್ತೀರಿ? ಕಂಟಿನ್ಯೂ ಆಗ್ತಾ ಇರ್ತದೆ. ಹೋದ ವರ್ಷ ಹೇಗೆ ಬಂತು ಮೆಣಸಿನಕಾಯಿ ನಿಮ್ದು? ಮೆಣಸಿನಕಾಯಿ ಹೋದ ವರ್ಷ ಲಾಸ್ ಆಯ್ತು ಸರ್, 1 ಲಕ್ಷ ಲಾಸ್ ಆಯ್ತು. 1 ಲಕ್ಷ ಹೋಯ್ತು ಸರ್ ವರ್ಷ, ಹೋದ ವರ್ಷ 4 ಲಕ್ಷ ಬಂತು, ವರ್ಷ 1 ಲಕ್ಷ ಲಾಸ್ ಆಯ್ತು ಸರ್. ಯಾಕೆ ಲಾಸ್ ಆಯ್ತು? ರೋಗ ಬಂತು ಸರ್, ರೋಗದಿಂದ ಬಂತು ಸರ್ ಲಾಸ್ ಆಯ್ತು. ಯಾವುದು ತಳಿ ಹಾಕಿದ್ರಿ ಮತ್ತೆ ನೀವು? 2043. ಹ್ಞೂ ಸರ್. ಅಂದ್ರೆ ಏನು ರೋಗ ಅದು? ಇದ್ರ ರೋಗ ಬಂತ, ಸಿಡಿ ರೋಗ ಅಂತಾರ, ಗಿಡ ಒಣಗುದು ಅದು ಒಣಗದು ಸರ್. ಗಿಡಗಳು ಮುಟ್ರು ಬಂದದು, ಜಾಸ್ತಿ ಮುಟ್ರು ಬಂದು ಒಟ ಇದು ಬರಲ್ಲ ಸರ್, ಇಳುವರಿ ಬಂದಿಲ್ಲ. ಅದ್ರ ಹಿಂದಿನ ವರ್ಷ ಲಾಭ ಆತಂತಂದ್ರೆ ಅವಾಗ ಯಾವುದು ಸೇಮ್ ತಳಿ ಹಾಕಿದ್ರೆ? ಅವಾಗ ಅದೇ ಆಗಿದೆ ಸರ್, 2043 ಆಗಿತ್ತು. ಮೆಣಸಿನಕಾಯಿ ಹೊಲಕ್ಕೆ ಅದೇ ಹೊಲಕ್ಕೆ ವರ್ಷ ವರ್ಷ ಮೆಣಸಿನಕಾಯಿ ಹಾಕೋದ್ರಿಂದ ಅದು ಏನು ಸಿಡಿ ರೋಗ ಅಥವಾ ಸಸಿ ಸಾಯಿತಕ್ಕಂಥ ರೋಗ ಬಂದಿಲ್ಲ ಸರ್? ಅದು ಆ ಥರಗಳು ಯಾವ ಬಂದಿಲ್ಲ. ಆದರೆ ಏನಾಯ್ತು, ವರ್ಷ ಮಾಡಿದ್ದು ಮಾಡಾಗಿಲ್ಲ ಸರ್, ನಾವು 1 ವರ್ಷ ಚೇಂಜ್ ಮಾಡ್ತೀವಿ ಸರ್, ವರ್ಷ ವರ್ಷ ಚೇಂಜ್ ಮಾಡ್ತಿರ್ತೀವಿ. ಹ್ಞೂ ಸರ್. ಅಂದರೆ ಪ್ರತಿ ವರ್ಷನೂ ಮೆಣಸಿನಕಾಯಿ ಇರ್ತದೆ ನಿಮ್ಮ? ಪ್ರತಿ ವರ್ಷ ಇರ್ತದೆ ಸರ್ ಮೆಣಸಿನಕಾಯಿ ಬೆಳೀತಿರ್ತದೆ ಸರ್. ಎಷ್ಟು ತೆಗಿತೀರಿ ಇಳುವರಿ ಚಲೋ ಬಂತಂದ್ರೆ? ಇಳುವರಿ ಎಷ್ಟು ಬರ್ತದೆ 1 ಎಕರೆಗೆ? 1 ಎಕರೆಗೆ 15-16-18 ಲಾಸ್ಟ್ ಸರ್. ನಮ್ಮಲ್ಲಿ ಜಾಸ್ತಿ ಬರಲ್ಲ ಅದೇ ಅಷ್ಟೇ ಸರ್. ಯಾಕಂದ್ರೆ ನಮ್ಮ ಬೋರಿ ನೀರಲ್ಲ ಸರ್, ಕಾಲೇ ನೀರು ಜಾಸ್ತಿ ಬರ್ತಾ ಇದೆ, ನಮ್ಮ ಕಡಿಮೆ ಜಾಸ್ತಿ ಇದೆ, ನಮ್ಮ ಕಡಿಮೆ ಆಗುತ್ತೆ ಬೋರಿ ನೀರು ಸರ್. ಹೇಗೆ ಮೆಣಸಿನಕಾಯಿಯನ್ನು ನೀವು ಆಗ ಎಲ್ಲ ಒಣಗಿಸಿ ಮಾರಿಬಿಡ್ತೀರೋ ಅಥವಾ ಇಟ್ಕೋತಿರ್ತೀರಿ, ಹೇಗೆ ಮಾಡ್ತೀರಿ? ಇಲ್ಲ ಸರ್, ಒಂದು ಟೈಮ್ ರೇಟ್ ನೋಡಿಸಿ ಈಸಾಗಿಡ್ತೀವಿ, ಒಂದು ಟೈಮ್ನಲ್ಲಿ ನಾವು ಮಾಡ್ತೀವಿ ಸರ್. ಖರ್ಚು ಎಷ್ಟು ಮಾಡ್ತೀರಿ 1 ಎಕರೆ ಮೆಣಸಿನಕಾಯಿಗೆ? ಎಕರೆಗೆ 1,80,000 ಆಗುತ್ತೆ ಸರ್. ಖರ್ಚು ಮಾಡಿದ್ರೆ ಲಾಭ ಉಳಿತತ್ತ ಇಡುತ್ತ ಏನು ಸರ್? ಹೋದ ವರ್ಷ 4 ಲಕ್ಷ ಬಂತು, ಈ ವರ್ಷ 1 ಲಕ್ಷ ಲಾಸ್ ಆಯಿತು, ಹೋದ ವರ್ಷ 10 ವರ್ಷದಿಂದ 4 ಲಕ್ಷ ಬಂತು. ಈಗಾಗಲೇ ಏನು ಬಿತ್ತನೆ ಮಾಡಿದ್ರಿ ಬೆಳೆಗಳಿಗೆ ನಿಮ್ದು? ತೊಗರಿ ಮಾಡಿ 6 ಎಕರೆ, ಒಂದು 6 ಎಕರೆ ಹತ್ತಿ ಮಾಡಿದ್ದು ಸರ್. 6 ಎಕರೆ ತೊಗರಿ ಸರ್. ಮತ್ತೆ ಲೀಸ್ ಮಾಡ್ಕೊಂಡಿರೋ ಭೂಮಿಯನ್ನು? ಇಲ್ಲ ಸರ್, ನಮ್ದೇ ಸರ್, ಸ್ವಂತವಾಗಿ ಭೂಮಿ ನಮ್ದೇ. ಹೇಗೆ ನಾಟಿ ಆಗಿದಾವ ತೊಗರಿ ಮತ್ತು ಹತ್ತಿ ಎಲ್ಲ? ತೊಗರಿ ಚೆನ್ನಾಗಿದೆ ಸರ್, ತೊಗರಿ ಹತ್ತು ಟಾಪ್ ನಾಟಿ ಸರ್. ಇಲ್ಲ ನಾನು 6 ಎಕರೆ ತೊಗೊಂಡಿನಿ, ಚಲೋ ಬಂದ. ಇನ್ನೇನಂದ್ರೆ ಹತ್ತಿನೇ ಸ್ವಲ್ಪ ಒಂದು ಬಿತ್ತನೆ ಮಾಡಿದ್ದು, ಬೌದು ಹಾಕಿದ್ದು ಚೆನ್ನಾಗಿದೆ ಸರ್. ಇದೇನಂದ್ರೆ ಸ್ವಲ್ಪ ಮಳೆಗೆ ಹಾಕಿದ್ದು ಸ್ವಲ್ಪ ಅಲ್ಲಿಂದ ಗ್ಯಾಪ್ ಆಗಿದೆ ಸರ್, ಗ್ಯಾಪ್ ಆಗಿ. ಎಲ್ಲಿಂದ ತಂದಿರಿ ಹತ್ತಿ ಬೀಜವನ್ನು? ಯಾವುದು ತೊಗೊಂಬಂದ್ರಿ? ಸಿರೋರ್ ತಂದಿದ್ದು ಸರ್, ಬಸವ ಬೀಜ ಅಂತ ಸರ್. ಹೇಗೆ ಕೊಟ್ಟರು ಪ್ಯಾಕೆಟ್ ರೇಟು? ಪ್ಯಾಕೆಟ್ ರೇಟ್ ಸರ್ 800 ರೂಪಾಯಿ ಕೊಟ್ಟರು ಸರ್. ಅಂದ್ರೆ ಈಗ ಬೋದಿನ ಮೇಲೆ ಉರಿದು ಚಲೋ ನಾಟಿ ಆಗಿದೆ? ಚೆನ್ನಾಗಿದೆ ಸರ್ ನಾಟಿ. ನೀವು ನಡು ಹರಿಯಲ್ಲಿ ಹಾಕಿರೇನು ಬೀಜ? ಬಿತ್ತನೆ ಮಾಡಿ ಇದು ಮಾಡಿ ಸರ್, ಅದು ಕುರಿಗಿಲ್ ಹಾಕಿದ್ದು ಸರಿ ಬಂದಿದೆ ಸರ್, ಮಳೆ ಬಂದು ಸರ್ ಮೇಲೆ ಚೆನ್ನಾಗಿದೆ, ಮೇಲೆ ಪ್ಯಾಕ್ ಆಗಿ ಮೊಳಕೆ ಕಡಿಮೆ ಆಗಿದೆ? ಕಡಿಮೆ ಆಯ್ತು ಸರ್. ಅವತ್ತೆ ಈಗೇನು ಗ್ಯಾಪ್ ಫಿಲ್ಲಿಂಗ್ ಮಾಡಿದ್ರೆ ಮತ್ತೆ ಗ್ಯಾಪ್ ಮಾಡ್ಬೇಕು ಸರ್, ಮಳೆ ಇಲ್ಲ ಬಿಟ್ಟಿನಿ ಸರ್, ಮಳೆ ಗ್ಯಾಪ್ ಹಾಕಿಲ್ಲ ಸರ್. ಹೇಗೆ ಭೂಮಿಯಲ್ಲಿ ಸದ್ಯ ಹಸಿ ಇದೆಯಾ? ಹೇಗೆ ಇನ್ನು ಹಸಿ ಎಲ್ಲ ಆರಿಬಿಟ್ಟಿದೆ ಹೇಗೆ? ಅಲ್ಲಿ ಆರಿಯುತ್ತೆ ಯಾಕೆ ಸರ್? ನಮ್ದು ಪೂರಾ ಉಸುಗು ಭೂಮಿ ಸರ್, ನಮ್ದು ಉಸುಗು ಭೂಮಿಗೆ ನೀರು ಇರಾಗಿಲ್ಲ ಸರ್ ನಮ್ಗೆ. ಯಾಕಂದ್ರೆ ಎರೆ ಹೊಲದಲ್ಲಿ ಹಸಿ ಇರುತ್ತೆ ಸರ್, ನಮ್ಮಲ್ಲಿ ಹಸಿ ಇರಲ್ಲ. 2-3 ಸಲ ಕುಂಟೆ ಆಗಿದೆ, ಅದು ಪೂರ ಆರೋಗ್ಯ ಸರ್. ನಮ್ಗೆ ಈಗ ಹತ್ತಿ ಕುಂಟೆ ಹಾಕಿಬಿಟ್ಟಿರಿ? 2-3 ಸಲ ಆಗಿದೆ ಸರ್. ಹೇಗೆ ಹತ್ತಿ ಚೆನ್ನಾಗಿ ಬೆಳವಣಿಗೆ ಬಂದಿದೆಯಾ? ಅವ್ರಿಗೆ ಪರವಾಗಿಲ್ಲ, ಚೆನ್ನಾಗಿದೆ ಸರ್. ಆದ್ರೆ ಏನೈತೆ, ನಮ್ದು ಮಳೆ ಕೊರತೆ ಆಗಿಬಿಡಿ ಸರ್. ಬಿತ್ತನೆ ಮಾಡುವಾಗ ಏನಾದ್ರು ಗೊಬ್ಬರ ಗಿಬ್ಬರ ಹಾಕಿರಿ? ಏನು ಹಾಕಿಲ್ಲ ಸರ್, ಗೊಬ್ಬರ ಹಾಕಿಲ್ಲ ಸರ್. ನಾವು ಆ ಟೈಮಲ್ಲಿ ಯಾರು ಯಾವಾಗಿ ಹಾಕಿಲ್ಲ ಸರ್, ನಾವು ಹಾಕೋದಿಲ್ಲ ಸರ್, ನಮ್ಮ ಏರಿಯಾದಲ್ಲಿ ಯಾರು ಹಾಕೋದಿಲ್ಲ ಆ ಟೈಮ್ನಲ್ಲಿ. ಬಿತ್ತನೆ ಆದ ಎಷ್ಟು ದಿವ್ಸಕ್ಕೆ ಹಾಕ್ತಾರೆ ಗೊಬ್ಬರ? ಮತ್ತೆ 20-21 ದಿನ ಆಗ್ತದೆ ಸರ್. ಸರ್ ಹೇಗೆ ಗೊಬ್ಬರ ಹಾಕ್ತೀರಿ ನೀವು? ಮತ್ತೇನು ಸಾಲ್ ಕಟ್ಟಿ ಸಾಲ್ನಲ್ಲಿ ಇದು ಹಾಕ್ತಿರೋ ಅಥವಾ ಕೈಯಿಂದ ಕೂಲಿ ಆಳು ಹಚ್ಚಿಸಿ ಗೊಬ್ಬರ ಹಾಕಿಸ್ತೀರಿ ಹೇಗೆ? ಇಲ್ಲ ಸರ್, ನಾ ಕುಂಟಿಗೇನ ಬುಕ್ಕ ಕಟ್ಟಿ ಹಿಂದೆ ಹಾಕ್ತೀವಿ, ಮುಖ ಕಟ್ತೀವಿ ಸರ್. ಎಷ್ಟು ಹಾಕ್ತೀರಿ ಗೊಬ್ಬರ ಈಗ ಡಿ ಎ ಪಿ ಹಾಕೋದ್ರೆ 1 ಎಕರೆಗೆ? ಎಕರೆಗೆ ಫಸ್ಟ್ ಟೈಮ್ ನಾ ಸರ್, ಎಕರೆಗೆ 2-3 ಚೀಲ ಆಗ್ತದೆ ಸರ್. 3 ಚೀಲ ನೀರು ಪರಿರ್ತಾವೆ ಸರ್, ನಮ್ಗೆ ಅದಕ್ಕೆ ಧೈರ್ಯ ಇಲ್ಲದೇ 2-3 ಚೀಲ ಕಂಟಿನ್ಯೂ ಆಗ್ತದೆ ಸರ್. ಈಗ 2-3 ಚೀಲ ನೀವು ಮೊದಲಿಂದ ಹಾಕೊಂತಂದ್ರೆ ಅಥವಾ ಯಾರ ತಜ್ಞರ ಸಲಹೆ ಪಡ್ಕೊಂಡು ಹಾಕ್ತಾ ಇದ್ದೀರಾ? ನಿಮ್ಮ ಅನುಭವದ ಮೇಲೆ? ಇಲ್ಲ, ನಮ್ಮ ಅನುಭವದ ಮೇಲೆ ಸರ್, ನಮ್ಮ ಅನುಭವ ಯಾರಿಗಿಲ್ಲ ಸರ್. ನಮ್ಮ ಅನುಭವ ಎಕರೆ 3 ಚೀಲ ಹಾಕ್ತೀರಿ? 3 ಚೀಲ ಹಾಕ್ತೀವಿ ಸರ್. ಎಷ್ಟು ಸಲ ಹಾಕ್ತೀರಿ ಗೊಬ್ಬರ ಹತ್ತಿ ಬೇರೆ ಬರೋದ್ರೊಳಗಾಗಿ? ಹತ್ತಿಗೆ 3 ಚೀಲ ಮೂರು ಟೈಮ್ ಆಗ್ತದೆ ಸರ್. ಮೂರೇ ಟೈಮ್ ಸರ್, 20-20 10-26 ಡಿ ಎ ಪಿ ಸರ್. ಅದು ಕಾಂಪ್ಲೆಕ್ಸ್ ಗೊಬ್ಬರ 8 ಸಲ 2 ಸಲ ಹಾಕ್ತೀರಿ ಕಾಂಪ್ಲೆಕ್ಸ್? ಒಮ್ಮೆ ಡಿ ಎ ಪಿ ಹಾಕ್ತೀರಿ, 2 ಸಲ ಕಾಂಪ್ಲೆಕ್ಸ್ ಹಾಕ್ತೀರಿ? ಅಷ್ಟೇ ಸರ್, 1 ಸಲ ಡಿ ಎ ಪಿ ಫಸ್ಟ್ ಟೈಮ್, 2 ಸಲ ಕಾಂಪ್ಲೆಕ್ಸ್ ಆಗ್ತದೆ. 20-21 ಟೈಮ್ ಆಗ್ತದೆ, 20-21 ಸಲ ಆಗ್ತದೆ. ಅದು ಎಷ್ಟೆಷ್ಟು ಹಾಕ್ತೀರಿ 1 ಎಕರೆಗೆ ಕಾಂಪ್ಲೆಕ್ಸ್? 2 ಚೀಲ ಗೊಬ್ಬರ ಗಟ್ಟಿ ಗೊಬ್ಬರ ಅದಾಗಿದ್ರೆ 1 ಸಲ ಯೂರಿಯಾ ಆಗ್ತದೆ ಸರ್, 1 ಚೀಲ ಯೂರಿಯಾ 2 ಸಲ ಆಗ್ತದೆ ಸರ್. ಹೇಗೆ ಗೊಬ್ಬರ ಹಾಕ್ಬೇಕಾದ್ರೆ ಭೂಮಿಯಲ್ಲಿ ಚೆನ್ನಾಗಿ ತೇವಾಂಶ ಬೇಕು? ಕಾಜ ಸಾಹೇಬ್ ಅವರಿಗೆ ತಾವು 12 ಎಕರೆ ನೀರಾವರಿ ಮಾಡ್ಕೊಂಡಿರಿ, ಹೇಗೆ ಎತ್ತುಗಳು ಅಥವಾ ಟ್ಯಾಕ್ಟರ್ಸು ಅದಾವ ಅಥವಾ ಎಲ್ಲ ಬಾಡಿಗೆ ಹೆಚ್ಚೆ ಮಾಡ್ತಿರೋ, ಹೇಗೆ ಮಾಡ್ತೀರಿ? ನಮ್ದು ಎತ್ತುಗಳು ಸರ್, ಟ್ಯಾಕ್ಟರ್ ಇಲ್ಲ, ಬಾಡಿಗೆ ಸರ್, ಎತ್ತುಗಳು ಇದಾವೆ ಸರ್, ಡಾಕ್ಟರ್ ಮಾತ್ರ ಬಾಡಿಗೆ, ನಮ್ಮ ಟ್ರಾಕ್ಟರ್ ಬಾಡಿಗೆಲ್ಲ ಮಾಡ್ಕೊತೀವಿ ಸರ್. ಸರ್ ಎತ್ತಿನಿಂದ ಎಲ್ಲ ಕೆಲಸ ಮಾಡಿಸ್ತೀರಿ? ಎತ್ತಿನಿಂದ ಪೂರ ಸರ್. ನಾವೆಲ್ಲ ಮನೆಯವರೇ ಇದ್ದೀವಿ ಸರ್. ಅಂದರೆ ಎತ್ತುಗಳು ಭಾಳಷ್ಟು ಮಂದಿಗೆ ತೆಗೆದು ಬಿಟ್ಟಿದ್ದಾರೆ? ತೆಗ್ದಾ ಸರ್, ನಾವು ತೆಗೆದಿಲ್ಲ ಸರ್, ನಮ್ಮ ಅಪ್ಪನವ್ರದ್ದು ಹಂಗೆ ಇದೆ ಸರ್. ಎಷ್ಟು ಜನ ಮಾಡ್ತೀರಿ ಒಕ್ಕಲ್ತಾನ ಮನೆಯಲ್ಲಿ? ತಮ್ಮ ಅಪ್ಪ ತಾನೆ ಮಾಡ್ತಾನೆ ಸರ್. ನೀವು? ನಾವು ಹಿಂಗೆ ಸರ್, ದಹದಗಳು ಮ್ಯಾಗ ನೋಡ್ಕೊಂತೀವಿ, ಕರೆಂಟ್ ಕೆಲಸ ಮಾಡ್ತೀವಿ. ಏನು ಕರೆಂಟ್ ಕೆಲಸ ಮಾಡ್ತೀರಿ? ಕೇಬಲ್ ಇದೆ ಸರ್, ನಾವು ಕೇಬಲ್ ಕೆಲಸ ಮಾಡ್ತೀವಿ, ಹಂಗೆ ಒಳಗೆ ಪಲ್ಗೆ ಹೋಗ್ಬಿಡ್ತೀವಿ ಸರ್. ಜಸ್ಕಮ್ದಲ್ಲಿ ಆಫೀಸ್ನಾಗ ಇರ್ತೀವಿ ಸರ್. ಈಗ ವಿಶೇಷವಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಬರ್ತಾ ಇರ್ತೀರಿ, ಆಗಾಗ ಭಾಳ ಬರ್ತಾ ಇರ್ತೀವಿ ಸರ್. ಪ್ರತಿಯೊಂದು ಏನೇನು ಉಪಯೋಗ ಪಡ್ಕೊಂಡ್ರಿ ರೈತ ಸಂಪರ್ಕ ಕೇಂದ್ರ ಮಲ್ಲಾಡದಿಂದ? ಎಣ್ಣೆ ತೊಗೊಂಡಿವಿ ಸರ್, ಅವರಲ್ಲಿ ಯಾವುದು ತೊಗೊಂಡಿವಿ ಸರ್, ಜೋಳ ತೊಗೊಂಡಿವಿ, ಯಾವ ಪಾಕೆಟ್ ಕಿಟ್ಗಳು ತೊಗೊಂಡಿವಿ, ಅವಾಗ ತಗೋತಾ ಇರ್ತೀವಿ ಸರ್. ನಮ್ಗೆ ಅಂದ್ರೆ ಯಾವಾಗ ಎಲ್ಲ ಅವ್ರು ಕೊಡದ ಕೊಡ್ತಾರೆ, ಹೇಳ್ತಾರೆ ಸರ್, ನಮ್ಗೆ ಈ ತರ ಬಂದವ ಈ ತರ ಅಂತ. ಏನಾದ್ರೂ ಸಮಸ್ಯೆ ಬಂದ್ರೆ ಬರ್ತಾ ಇರ್ತೀರಿ ಹಿಂಗಾಗಿ? ಅದ ಏನ್ ಎಣ್ಣೆ ಹೊಡಿಬೇಕು ಅಂತ ಎಲ್ಲ ಎಲ್ಲ ಹೇಳ್ತೀವಿ ಸರ್, ಎಲ್ಲ ಬರ್ತೀವಿ ಸರ್. ನಾರಾಜ ಸರ್ ಇದ್ರ ಸರ್, ಇವ್ರು ಮೊನ್ನೆ ಬಂದ ಸರ್, ಇವರು ನಾರಾಜ್ ಸರ್ ಅಲ್ಲೇ ಪೂರ ಸಲಹೆ ಕೇಳ ಸರ್ ನಾವು. ಪರ್ವಲ್ಲ ಸರ್, ಅವ್ರು ಆದ್ರೆ ಒಳಗೆ ಬರ್ತಾ ಇಲ್ಲ ಸರ್, ಆದ್ರೂ ನಮ್ಗೇನಿದೆ ಇಲ್ಲಿ ಕುಂತಲ್ಲಿ ಹೇಳ್ತಾರೆ ಸರ್ ಅವ್ರು. ಮತ್ತೆ ಹೇಗೆ ಅನಿಸ್ತದೆ ಒಕ್ಕಲ್ತನ ನಿಮ್ದು? ಯಾಕಂದ್ರೆ ಮಲ್ಲಾಟ್ ಭಾಗದಲ್ಲಿ ನೀರಾವರಿ ಸ್ವಲ್ಪ ಕ್ಷೇತ್ರ ಇದೆ, ಸ್ವಲ್ಪ ಒಣಬೇಸಾಯನೂ ಜಾಸ್ತಿ ಇದೆ ಅಂತ ಅನ್ಸತ್ತೆ ಇಲ್ಲಿ. ಹೇಗೆ ನಿಮಗೆ ನೀರಾವರಿ ಮಾಡ್ಕೊಂಡ್ಮೇಲೆ ಅನುಕೂಲ ಆಗಿದೆ? ಭಾಳ ಅನುಕೂಲ ಸರ್, ನಮ್ಮ ಬೋರ್ ಆಗದಿದ್ದು ನಮ್ಮ ಪಾರ ಅನುಕೂಲ ಆಗಿದೆ ಸರ್. ಅವಾಗಲಿದ್ದೆ ಸರ್, ನಮಗೇನು ಅವಾಗ ಇದ್ದಿಲ್ಲ ಸರ್, ಏನು ತೌರು ಸಜ್ಜೆ ಮಾಡ್ತಾ ಇದ್ವಿ ಅವಾಗ, ನಮಗೇನು ಮನೆಯಲ್ಲಿ ಕಾಳು ಕಡಿ ಇರ್ತಿತ್ತು, ಆದರೆ ಬಗಲ ರೊಕ್ಕ ಇರ್ತಿಲ್ಲ. ಈಗ ಹತ್ತಿ ಅವಾಗ ಹತ್ತಿ ಮೆಣಸಿಕಾಯಿ ಯಾವಾಗ ಮಾಡ್ತಾ ಇದ್ವಿ ಅವಳಿ ನಮ್ಮ ಕಲ್ಲಿ ನಮ್ಮಲ್ಲಿ ಪರವಲ್ಲ, ರೈತ ಸ್ವಲ್ಪ ಪರವಲ್ಲ, ಚೆನ್ನಾಗಿರ್ತಾನೆ ಸರ್. ಯಾವ್ದಾಯ್ತು ಹತ್ತಿ ಹೇಗೆ ಬಂತು ಇಳುವರಿ ಲಾಸ್ಟ್ ಇಯರ್ ಎಲ್ಲ? ಈಗ ಮೊನ್ನೆ ಹೋದ ಸಲ ಏನು ಸರ್, ಎಕರೆಗೆ 15-16 ತನಕ ಬಂತು ಸರ್ ನೀರು, 16 ಕಿಟಲ್ ಸರ್. ಯಾಕಂದ್ರೆ ನೀರಾವರಿ ಸರ್, ನಮ್ಮದು ನೀರಾವರಿ ಬಂತು ಪರವಲ್ಲ ಸರ್. ಈ ವರ್ಷ ರೋಗ ಕಡಿಮೆ ಸರ್ ಒಂದು ಲೆಕ್ಕದಲ್ಲಿ. ಹ್ಞೂ ಸರ್. ಒಳ್ಳೆ ರೇಟು ಬಂತು ನಿಮಗೆ? ರೇಟ್ ಬರಲ್ಲ ಸರ್, 8-9 ಹತ್ರ ಬಂತು ಸರ್. ಏನು ಹತ್ತಿಯಲ್ಲಿ ಸಮಸ್ಯೆ ಅಂದರೆ ನಿಮಗೆ ಬಿಡಿಸೋದು ಅಷ್ಟೇ ಸಮಸ್ಯೆ? ಅಷ್ಟೆ ಸಮಸ್ಯೆ ಏನಿಲ್ಲ ಸರ್, ಹತ್ತಿ ಬಗ್ಗೆ ಸಮಸ್ಯೆ ಏನಿಲ್ಲ, ಹತ್ತಿ ಬಿಡಿಸೋಷ್ಟೇ ಸಮಸ್ಯೆ ಸರ್. ಆ ಟೈಮ್ನಲ್ಲಿ ಲೇಬರ್ ಸಿಗ್ತಾ ಇಲ್ಲ ಸರ್, ನಮಗೆ ನಿಮಗೆ ಅಂತ ಅವ್ರವ್ರು ಇದು ಮಾಡ್ತಾರೆ ಸರ್, ಆಟ ರೇಟ್ ಜಂಪ್ ಮಾಡ್ತಾರೆ ಸರ್. ಹ್ಞೂ ಸರ್. ಇಲ್ಲ ಇಲ್ಲ ಸರ್, ಕೂಲೇ ಡಿಮ್ಯಾಂಡ್ ಸರ್, ಹೆಣ್ಮಕ್ಳದ್ದು ಡಿಮ್ಯಾಂಡ್ ಆ ಟೈಮ್ನಲ್ಲಿ. ಅವ್ರು ಅದಕ್ಕೆ ಹೋಗ್ತೀವಿ, 200-250 ರೂಪಾಯಿ ಕೊಡ್ತಾರೆ, ನಿಮ್ಮಲ್ಲಿ 200 ರೂಪಾಯಿ ಬರೋಲ್ಲ ನಾವು. ಇದು ಈ ವರ್ಷದಲ್ಲಿ ಬಗುಲ ಸರ್ ನಮ್ಮ, ಅದಕ್ಕೆ ಭಯಪಟ್ಟು 6 ಎಕರೆ ತೊಗರಿಬಂಡಿ ಸರ್ ನಾನು. ಯಾಕಂದರೆ ಈಗ ಹತ್ತಿ ನನಗೆ ಮಾಡಬೇಕಂತ ನನಗೆ ಪಾಕಿಟ್ ತೊಗೊಂಬಿನ್ನೆ. ಅದೇನಂದ್ರೆ ಈಗ ಲೇಬರು 300 ರೂಪಾಯಿ ಆಗತ್ತೆ, ನಾನು ಮುಮೋಷನ್ ಇದ್ದೀವಿ ಸರ್ ಹತ್ತಿ ಬಿಡಿಸೋ ಟೈಮ್ನಲ್ಲಿ, ಕಳೆವ ಕಟ್ರಲ್ಲಿ ಆ ಮೂಮೆಂಟ್ ಸಲಹೆ ನಾವು ಕಡಿಮೆ ಮಾಡ್ತೀವಿ ಸರ್. ಮನೆಯಲ್ಲೆಲ್ಲ ಸಲಹೆಗಳನ್ನು ಮಾಹಿತಿ ಕೊಡ್ತಾ ಇರ್ತೀರಿ, ಎಲ್ಲ ಕೇಳಿದ್ರೆ ಏನು ಮಾಡಬೇಕು, ಹಿಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ, ಹಾಗಾಗಿ ಎಲ್ಲ ಹೋಗೋಗಿ. ಹಾಗೆ ನಾವು ಹೊಲಕ್ಕೆ ಹೋಗ್ತೀನಿ ಸರ್, ಭಾಳಷ್ಟು ಮಾಡ್ತೀನಿ ಸರ್, ಇರ್ತಾರೆ ನೀರು ಕಟ್ಟೇ ಬಂದೀನಿ ಸರ್ ನಾನು. ಕರೆಂಟ್ ಅಲ್ಲಿ ಕೆಲಸ ಮಾಡ್ತೀರಿ ಮತ್ತು ಬೇರೆ ಪ್ರೈವೇಟ್ ಆಗಿಯೂ ಜಸ್ಕಾಮ್ ಅಲ್ಲಿ ಕೆಲಸ? ಹ್ಞೂ ಸರ್. ಹೇಗೆ ಅನಿಸಿದ್ರಿ ಒಕ್ಕಲ್ತನ ಲಾಭ ಇದೆ ನಿಮ್ದು? ಬರಲ್ಲ ಸರ್, ನಮಗೇನು ಲಾಸ್ ಏನಿಲ್ಲ ಸರ್, ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಒಳ್ಳೆಯದು ಖಾಜ ಸಾಬ್ ಅವರು ಇದುವರೆಗೆ ನಿಮ್ಮ ಕೃಷಿ ಅನುಭವ ಹಂಚಿಕೊಡೋದಕ್ಕೆ. ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್. ಇದುವರೆಗೆ ಮಲ್ಲಟ ಗ್ರಾಮದ ಖಜಾಸಾಬ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಈಗ ಕೇಳಿ ರಾಯಚೂರಿನ ಕೆ ಮಲ್ಲಿಕಾರ್ಜುನ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಚೇಳು ಬಸರಾದದು ಕಡೆ, ಚೇಳು ಬಸರಾದದು ಕಡೆ, ಬಾಳಿಗೆ ಫಲವಾದದು ಕಡೆ, ಬಾಳಿಗೆ ಫಲವಾದದು ಕಡೆ, ವೀರನಿಗೆ ರಣರಂಗವೇ ಕಡೆ, ಮಾಡುವ ಭಕ್ತನಿಗೆ ಇದೇ ನರ ಜನ್ಮ ಕಡೆ ಎಂದಾತ ನಮ್ಮ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ತಂಗಿ ಶೃಂಗಾರ ನೋಡಮ್ಮ ಈ ತೇರಿನ ಮಾನ ಬಂಗಾವ್ ಕಣಮ್ಮ, ಈ ದೇಹದ ಆಸೆಯ ಬಿಟ್ಟು ಬಿಡಮ್ಮ. ಆ ತೇರು ಸಾಗಿತು ನೋಡಮ್ಮ, ಸಮಸ್ಯೆಯಾಗಿ